ನೋಡೋಣ, ಮುಂದೆ ಯಾರಾದ್ರೂ ಕರೆ ಮಾಡೋರು ಇದ್ರೆ ಹೇಳ್ತಾರ ನೋಡುವ, ಆಯ್ತಾ? ಅದು ಟರ್ಮರಿಕ್, ಅದೇ ಇದ್ರಲ್ಲಿ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಆದ್ರೆ ಅದಕ್ಕೊಂದು ರಾಸಾಯನಿಕ ಗುಣಕ್ಕೆ ಒಂದು ಹೆಸರಿದೆ, ಅದು ಮತ್ತೆ ನೀವು ಕೇಳ್ತಾ ಇರಿ, ಗೊತ್ತಾಗುತ್ತೆ ಯಾರು ಹೇಳ್ತಾರೆ ಅಂತ. ಆಯ್ತಾ? ಆಯ್ತು. ಕೇಳಿದ್ರೆ ಕರೆ ಮಾಡಿ. ದೂರವಾಣಿ ಸಂಖ್ಯೆ ಹೇಗಿದೆ? 0827220006. ಈಗ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಹಾಗೆ ವಿಶೇಷ ರೀತಿಯಲ್ಲಿ ಕಿಸಾನ್ ವಾಣಿಯಲ್ಲಿ ರೈತರು ವಿಶೇಷ ರೀತಿಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು, ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಬಹುದು. ಹಾಗೆ ಕೃಷಿಯಲ್ಲಿ ಆಸಕ್ತಿಯಿಂದ ರೈತರು ಮಹಿಳೆಯರು ಪಾಲ್ಗೊಳ್ಬಹುದು. ಈಗ ಮತ್ತೊಂದು ಕರೆ ಬರ್ತಾ ಇದೆ. ಹಾ, ಹೇಳಿ. ರೇಡಿಯೋ ಸ್ವಲ್ಪ ದೂರ ಇಡಿ, ರೇಡಿಯೋ ಸ್ವಲ್ಪ ದೂರ ಇಡಿ, ಮಾತಾಡಿ. ಎಲ್ಲಿಂದ ಮಾತಾಡ್ತಿದ್ದೀರಿ? ಸ್ವಲ್ಪ ರೇಡಿಯೋ ದೂರ ಇಡ್ತೀರಾ? ರೇಡಿಯೋನ ಸ್ವಲ್ಪ ದೂರ ಇಡಿ. ರೇಡಿಯೋ ಸೌಂಡ್ ಅನ್ನ ಕಮ್ಮಿ ಮಾಡ್ತೀರಾ? ಹಲೋ, ಹಾ ಮಾತಾಡಿ. ಹಲೋ, ಬಹುಶಃ ನೀವು ರೇಡಿಯೋ ನನಗೆ ಹಾಕ್ತಾನೆ ಕೇಳ್ತಾ ಇದ್ದೀರಿ, ಹಾಗಾಗಿ ದಯವಿಟ್ಟು ಗಮನಿಸಿ ನಿಮ್ಮ ರೇಡಿಯೋ ಶಬ್ದವನ್ನು ಕಮ್ಮಿ ಮಾಡಬೇಕು ಅಥವಾ ರೇಡಿಯೋದಿಂದ ದೂರ ಬರಬೇಕು, ಇಲ್ಲಾಂದ್ರೆ ನಾವು ನೀವು ಸಂಪರ್ಕ ಮಾಡಿ ಮಾತಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಮತ್ತೆ ಯಾರೋ ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ದೂರವಾಣಿ ಸಂಪರ್ಕ ಆಗ್ತಾ ಇಲ್ಲ. ಇದಕ್ಕಾಗಿ ಕೃಷಿ ಸಿರಿ ದೂರವಾಣಿ ಸಂಖ್ಯೆ 0827220006 ಕರೆ ಮಾಡಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಿ, ನಮ್ಮ ರಸಪ್ರಶ್ನೆಯಲ್ಲಿ ಭಾಗವಹಿಸಿ. ಹಾಗಾಗಿ ವಿಶೇಷವಾಗಿ ಪ್ರತಿ ವಾರದಲ್ಲಿ ಒಂದು ಸರ್ತಿ ಕೃಷಿ ಸಿರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಇದಕ್ಕಾಗಿ ತಾವುಗಳೆಲ್ಲ ವಿಶೇಷ ರೀತಿಯಲ್ಲಿ ಭಾಗವಹಿಸಿ. ಈಗ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ, ಮಾತಾಡಿ. ಹಲೋ, ಹಾ ಹೇಳಿ. ನಾನು ಹೇಳೋದು ಕೇಳ್ತಾ ಇದೆಯಾ? ಹಲೋ, ಮಾತಾಡಿ. ಕೇಳ್ತಾ ಇದೆಯಾ? ಹಲೋ, ಮಾತಾಡಿ. ಮಾತಾಡಿ, ನಾನು ಹೇಳೋದು ಅವ್ರಿಗೆ ಕೇಳ್ತಾ ಇಲ್ಲ. ಹಲೋ, ಹಾ ಹೇಳಿ ಹೇಳಿ, ನಿಮ್ಮ ಅನುಭವ ಹೇಳಿ. ಎಲ್ಲಿಂದ? ಎಲ್ಲಿಂದ? ಬೆನಗಾಲು ಗ್ರಾಮ. ಬೆನಗಾಲು ಗ್ರಾಮ ಕುಶಾಲನಗರ ಹತ್ತಿರನೇ ಇದೆ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಬೆನಗಾಲು ಗ್ರಾಮ ಅಂತ ಇದೆ, ಅಂದ್ರೆ ಕುಶಾಲನಗರದಿಂದ ಜಸ್ಟ್ ಅಡ್ಜಸ್ಟೆಂಟ್ ಟು ಕಾವೇರಿ ರಿವರ್. ಏನ್ ಹೆಸರು ನಿಮ್ದು? ನನ್ನ ಹೆಸರು ತೇಲಪ್ಪಂಡ ಮಾಚಯ್ಯ. ತೇಲಪ್ಪಂಡ ಮಾಚಯ್ಯ ಅಂತಲ? ಹೌದು. ಏನ್ ಮಾಡ್ತಾ ಇದ್ದೀರಿ ಸರ್ ತಾವು? ಒಂದ್ ನಿಮಿಷ ಸರ್, ಹೇಳಿ. ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ಕೃಷಿ ಅನುಭವಗಳನ್ನ ಹೇಳಿ. ನಾನು ಕೃಷಿ ಮಾಡ್ತಾ ಇದ್ದೀನಿ ಸರ್ ಇವಾಗ. ಏನೆಲ್ಲ ಇದೆ ಇಲ್ಲಿ ಬೆನಗಾಂದಲ್ಲಿ? ನಾನು ಮೊದಲು ಎಕ್ಸೈಸ್ ಮ್ಯಾನು. ಎಕ್ಸೈಸ್ ಮ್ಯಾನ್ ಆಗಿ ಬಂದು ಇಲ್ಲಿ ಈಗ ತೋಟ ಮಾಡಿಕೊಂಡಿದ್ದೇನೆ. ಏನೆಲ್ಲ? 20 ವರ್ಷ ಅಗ್ರಿಕಲ್ಚರ್ ಆರ್ಮಿಯಲ್ಲಿ ಇದೆ. ಏನೆಲ್ಲ ಕೃಷಿ ಮಾಡ್ತೀರಿ ಹೇಳಿ. ನಮ್ದು ತೆಂಗಿದೆ, ಕಾಫಿ ಇದೆ. ತೆಂಗು ಎಷ್ಟಿದೆ? ತೆಂಗು 550 ಇದೆ. ಕಾಫಿ ಇದೆ. ಕಾಫಿ ಎಷ್ಟಿದೆ? ಕಾಫಿ ಪೂರ್ತಿ ಎಲ್ಲದಕ್ಕೂ ಹಾಕಿದ್ದೀನಿ ಹತ್ತೆ ಕರಿಗೆ. ಮತ್ತೆ ಸಪೋಟ ಇದೆ. ಸಪೋಟ. ಮತ್ತೆ ಕಾಳು ಮೆಣಸಿದೆ. ಎಲ್ಲದೂ ಇದೆ. ನೀವು ಮೂಲತಃ ಕೊಡಗಿನವರಾ? ನೀವು ಮೂಲತಃ ಕೊಡಗಿನವರಾ? ಒಂದ್ ನಿಮಿಷ ಸರ್. ನೀವು ಮೂಲತಃ ಕೊಡಗಿನವರ? ಕೊಡಗಿನ ನಿಮ್ಮ ಊರು ಕೊಡಗ? ಕೊಡಗಿನಲ್ಲಿ ಎಲ್ಲಿ ನಿಮ್ಮ ಊರು? ಹಲೋ, ನಿಮ್ಮ ಅನುಭವ ಹೇಳ್ಕೊಂಡು ಹೋಗಿ. ಹಲೋ, ಹೇಳಿ. ಹೇಳಿ ಸರ್. ಕೇಳ್ತಾ ಇದೆಯಾ? ನಾನು ಹೇಳೋದು ಕೇಳ್ತಾ ಇದೆಯಾ ನಿಮಗೆ? ನಿಮ್ದು ಕೇಳ್ತದೆ, ನನಗೆ ಸ್ವಲ್ಪ ಜೋರಾಗಿ ಹೇಳಬೇಕು. ಕೇಳಿ ಸರಿ, ನಿಮ್ಮ ಕೃಷಿ ಅನುಭವದಲ್ಲಿ ತೆಂಗು, ಕಾಫಿ, ಅದೇ ರೀತಿ ಸಪೋಟ ಬೆಳೆ ಬೆಳೆಸ್ತಾ ಇದ್ದೀರಿ, ಕಾಳು ಮೆಣಸಿದೆ ಅಂತ ಹೇಳಿದ್ರಿ. ಒಟ್ಟು ಎಷ್ಟು ಎಕರೆ ಇದೆ ಎಲ್ಲ ಸೇರಿ? ಟೋಟಲ್ 10 ಎಕರೆ ಇದೆ ಸರ್. 10 ಎಕರೆ ಇದೆ. ಎಲ್ಲ ಇಂಟಿಗ್ರೇಟೆಡ್ ಫಾರ್ಮ್ ನಂದು. ಈಗ ಎಲ್ಲ ಬರೀತಾ ಉಂಟು, ಬರೀತಾ ಇದ್ದೀನಿ. ಕಾಫಿ ಚೆನ್ನಾಗಿ ಬರುತ್ತಾ? ಎಲಿಮೆಂಟ್ಸ್ ಎಲ್ಲ ಹಾಕಿದ್ದೀನಿ. ಅಂದ್ರೆ ಸಪೋಟದಲ್ಲಿ ಒಂದು 60-70 ರೂಪಾಯಿ ಸಿಕ್ತಿತ್ತು, ಅದು ಬಾವಲಿ ಗೂಲಿ ಎಲ್ಲ ತಿಂದು ಹೋಗ್ಬಿಟ್ಟಿದೆ. ಅದು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆಲ್ಲ ಈಗ ಒಳ್ಳೆ ಮೆಣಸು ಹಾಕಿದ್ದೀನಿ. ಸರಿ, ಹಲೋ, ಹೇಳಿ ಹೇಳಿ. ಹಲೋ ಸರ್. ಕೇಳ್ತಾ ಇಲ್ಲ, ನೀವು ಸ್ವಲ್ಪ ಹತ್ರ ಇಟ್ಕೋಬೇಕು ಫೋನ್ ಅನ್ನ. ಅಲ್ಲ, ನಾನು ನನಗೆ ನಿಮ್ಮ ನನ್ನದು ನಿಮಗೆ ಕೇಳಿಸ್ತದೆ, ನಿಮ್ಮದು ನನಗೆ ಕೇಳಿಸ್ತಾ ಇಲ್ಲ ಅಷ್ಟೇ. ನಿಮ್ದು ಫೋನ್ ನಂಬರ್ ಹೇಳಿ. ಹೇಳಿ ಸರ್, ಹೇಳಿ ಈಗ. ನಿಮ್ಮ ಫೋನ್ ನಂಬರ್ ಹೇಳಿ. ಹಲೋ. ನಿಮ್ದು ಫೋನ್ ನಂಬರ್ ಹೇಳಿ, ದೂರವಾಣಿ ಸಂಖ್ಯೆ ಹೇಳಿ. ಹಲೋ. ನಿಮ್ದು ಫೋನ್ ನಂಬರ್ ಹೇಳ್ಬಹುದಾ? ಹಲೋ, ಕೇಳ್ತಾ ಇಲ್ವಾ? ಹಲೋ, ಕೇಳ್ತಾ ಇದೆಯಾ? ಬಹುಶಃ ಅವರಿಗೆ ಈಗ ಕೇಳ್ತಾ ಇದೆಯಾ ನಿಮಗೆ? ಬಹುಶಃ ತೇಲಪಂಡ ಮಾಚಾಯಿನ್ ಅವರು ಅವರ ಕರೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿದೆ, ಯಾಕೆಂದರೆ ಅವ್ರು ಮಾತಾಡೋದು ನಮಗೆ ಕೇಳ್ತಾ ಇಲ್ಲ. ಹಾಗಾಗಿ ಅವರು ಬಹಳ ಕೃಷಿಯಲ್ಲಿ ಅನುಭವವನ್ನು ಹೊಂದ್ಕೊಂಡಿದ್ದಾರೆ. ಸುಮಾರು 10 ಎಕರೆಗೆ ಕೃಷಿಯನ್ನು ಮಾಡಿಕೊಳ್ತಿದ್ದಾರೆ. ಅದೇ ರೀತಿ ತೆಂಗು, ಕಾಫಿ, ಸಪೋಟ, ಕಾಳುಮೆಣಸು ಇತ್ಯಾದಿ ತಮ್ಮ ಅನುಭವಗಳನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ದೂರವಾಣಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾಗಿ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ ಹಲೋ, ಹೇಳಿ. ಹಲೋ ಸರ್. ಕೇಳ್ತಾ ಇದೆಯಾ? ನನಗೆ ಸ್ವಲ್ಪ ಜೋರಾಗಿ ಹೇಳ್ಬೇಕು, ಇಲ್ಲಿ ಕೇಳಿಸ್ತಾ ಇಲ್ಲ. ಅದು ನೀವು ಫೋನ್ ಹತ್ರ ಇಟ್ಕೋಬೇಕು, ನಾವು ಜೋರಾಗಿ ಅಂತಲ್ಲ, ಇದು ಆಕಾಶವಾಣಿಯಲ್ಲಿ ಮಾತಾಡೋದೆ ಹಾಗೆ, ಆಕಾಶವಾಣಿಯಿಂದ ನಾವು ಪ್ರಸಾರ ಮಾಡೋದೆ ಹಾಗೆ, ಅದು ಇನ್ನು ಜೋರಾಗಿ ಹೇಳಲಿಕ್ಕೆ ಅಂತಿಲ್ಲ ಇಲ್ಲಿ. ಅಲ್ಲ, ಯಾಕೆಂದ್ರೆ ಇಲ್ಲಿ ನೆಟ್ವರ್ಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ. ನಿಮ್ದು ಮೊಬೈಲ್ ಸಂಖ್ಯೆ ಹೇಳ್ಬಹುದಾ? ಮೊಬೈಲ್ ಸಂಖ್ಯೆ ಹೇಳ್ತೀನಿ ಸರ್, ಹೇಳಿ. 96 02 09 09 ಬರ್ಕೊಡ್ರಿ ಸರ್. 00 32 9 6 3 2 0 9 00 32 ಅಲ್ಲ. ಹಲೋ, ನಾ ಹೇಳೋದ್ ಕೇಳ್ತಾ ಇದೆಯಾ? ಕೇಳ್ತದೆ, ಕೇಳ್ತದೆ. ಈಗ ನೋಡಿ, ಈಗ ನಿಮ್ಗೆ ಅರಿಶಿನ ಗೊತ್ತಿದ್ಯಾ? ಗೊತ್ತುಂಟು, ಟರ್ಮರಿಕ್. ಅದಕ್ಕೆ ನಾವು ಅದರಲ್ಲೊಂದು ಔಷಧೀಯ ಗುಣ ಉಂಟು, ರಾಸಾಯನಿಕ ಗುಣ ಇದೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಬೇಕು. ಆಂಟಿಸೆಪ್ಟಿಕ್. ಆಂಟಿಸೆಪ್ಟಿಕ್ ಕರಿ, ಅದಕ್ಕೊಂದು ವಿಶೇಷವಾದ ಹೆಸರುಂಟು, ಗೊತ್ತುಂಟಾ? ಆಂಟಿಸೆಪ್ಟಿಕ್ ನೇಚರ್ ಸರ್. ಅದಕ್ಕೆ ಒಂದು ವಿಶೇಷವಾದಂತ ಹೆಸರಲ್ಲೇ ಸೂಚಿಸ್ತಾರೆ ಅದನ್ನ. ಅದೊಂದು ಕರ್ಕುಮಿನ್ ಅಂತ ಹೇಳ್ತೀವಿ ಅದನ್ನ. ಅಂದ್ರೆ ಕರ್ಕುಮಿನ್ ಅಂತ ಹೇಳಿ ಅದೊಂದು ವಿಶೇಷವಾದಂತ ರಾಸಾಯನಿಕ ಗುಣ ಇದೆ ಅದರಲ್ಲಿ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಆ ರೀತಿ ಹೇಳ್ತೀವಿ. ನೋಡೋಣ, ಮುಂದೆ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ಆಕಾಶವಾಣಿಯಿಂದ. ನಾನು ಮೊದಲು ಮಾತಾಡ್ತಿದ್ದೆ ಸುಬ್ರಹ್ಮಣ್ಯ ಮತ್ತೆ ಕಾಂತಿ ಸ್ವಲ್ಪ ಅನ್ನಿಸಿರುವಾಗ ನಾನು ಆಕಾಶವಾಣಿಯಲ್ಲಿ ಒಂದು ಅಲ್ಲಿ ರೇಡಿಯೋ ಕಾಸ್ಟ್ ಕೊಡ್ತಿದ್ದೆ. ಇವಾಗ ಇತ್ತೀಚೆಗೆ ಇಲ್ಲ, ಈಗ ಕೊರೋನಾದಿಂದ ಬರ್ಲಿಕ್ಕೆ ಆಗುದಿಲ್ಲ, ಬರ್ತಾ ಇಲ್ಲ. ನಾನು ಕಾಫಿ ಚೆನ್ನಾಗಿ ಬರುತ್ತಾ? ಇಳುವರಿ ಎಲ್ಲ ಚೆನ್ನಾಗಿದೆಯಾ? ಯಾವ್ದಾದ್ರೂ ಕೊರೋನಾ ಬುದ್ಧ ಮೇಲೆ ಬೇಕಾದ್ರೆ ಬರ್ತೀನಿ ಅಷ್ಟೇ. ಸರಿ ಸರಿ, ಆಯ್ತು ಆಯ್ತು ಆಯ್ತು, ಸಂತೋಷ ಆಯ್ತು. ತೇಲಪ್ಪಣ್ಣ ಮಾಚಯ್ಯನವರು ಮತ್ತೆ ಸಹ ಕರೆಯನ್ನ ಮಾಡಿ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ? ನಾನು ಚೇರಂಬಾಣೆ ಕೊಳಗದಾಳಿನಿಂದ ಮಾತಾಡ್ತಾ ಇದ್ದೀನಿ, ದೇವಕಿ ಅಂತ ಹೇಳಿ. ಚೇರಂಬಾಣೆ ಕೊಳಗದಾಳ? ಹೌದು ಸರ್. ಎಂತ ಹೆಸರು? ದೇವಕಿ ಅಂತ. ದೇವಕಿ ಅವರೇ, ನಿಮ್ಮ ಅಭಿಪ್ರಾಯ ಹೇಳಿ. ಏನೆಲ್ಲ ಮಾಡ್ತಾ ಇದ್ದೀರಿ, ಏನ್ ಕೃಷಿ ಇದೆ? ನನಗೆ ಇಲ್ಲಿ 3.5 ಎಕರೆ ಕಾಫಿ ತೋಟ ಸರ್. ಎಷ್ಟಿದೆ? 3.5. 3.5 ಎಕರೆಯಲ್ಲಿ ಕಾಫಿ ತೋಟ ಮತ್ತೆ ಒಳ್ಳೆ. ಯಾವ ಕಾಫಿ ಅದು ಸರ್? ಯಾವ ಕಾಫಿ ಕೇಳ್ತಾ ಇಲ್ಲ, ಸರಿ ಕೇಳ್ತಾ ಇಲ್ಲ, ಫೋನ್ ಸರಿ ಹಿಡ್ಕೊಳ್ಳಿ. ರೋಬಸ್ಟ್ ಕಾಫಿ ಸರ್. ರೋಬಸ್ಟ್ ಇದೆಯಾ? ಚೆನ್ನಾಗಿದ್ಯಾ ಇಳುವರಿ ಎಲ್ಲ? ಇಳುವರಿ ಚೆನ್ನಾಗಿದೆ. ಬೇರೆ ಏನಿದೆ? ಬೇರೆ ಏನ ಹಸು ಕರು ಬೇರೆ? ಕೃಷಿ ನಮಗೆ ಗದ್ದೆ ಅದೇನಿಲ್ಲ, 3.5 ಎಕರೆಯಲ್ಲಿ ಸ್ವಲ್ಪ ಮನೆ ಎಲ್ಲ ಮಾಡ್ಕೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದು. ಸರಿ ಸರಿ, ಇದು ರೋಬಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದೀರಲ್ವಾ? ಚೆನ್ನಾಗಿ ಬರುತ್ತೆ. ನಿಮ್ದೊಂದು ನಂಬರ್ ಹೇಳ್ಬೋದಾ? 9444 ಅಲ್ಲ ಸಾರಿ ಸರ್, 9 ಕೇಳ್ತಾ ಇಲ್ಲ. 9444 9 4 9 4 7 5 7 5 8 4 8 4. ಆಕಾಶವಾಣಿಗೆ ಹಿಂದೆ ಮಾತಾಡಿದ್ದೀರಾ ನೀವು? ಇಲ್ಲ ಸರ್, ಸುಮಾರು ವರ್ಷದ ಹಿಂದೆ ಒಂದ್ಸಲ ಮಾತಾಡಿದ್ದೆ. ಕೇಳ್ತಾ ಇರ್ತೀನಿ, ಆದ್ರೆ ಅಡಿಗೆ ಮಾಡುವಾಗ ಅಡಿಗೆ ಮನೆಯಲ್ಲಿ ರೇಡಿಯೋ ಇಟ್ಕೊಂಡು ಎಲ್ಲ ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ. ಈಗ ನಿಮಗೊಂದು ಕಿತ್ತಳೆ ಹಣ್ಣಿನ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕೊಡಗಿನ ಕಿತ್ತಳೆ ಎಷ್ಟು ಜನಪ್ರಿಯ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ತುಂಬಾ ಜನ ಕೊಡಗಿನ ಕಿತ್ತಳೆನ ಆಸೆ ಪಡ್ತಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಮತ್ತೊಂದು ಕಿತ್ತಳೆ ಹಣ್ಣಿನ ತಳಿ ಉಂಟು, ಅದು ಬಹಳ ಜನಪ್ರಿಯವಾಗಿದೆ. ಅದು ಯಾವ ಊರ್ದು ಯಾವ ತಳಿ ಅಂತ ಹೇಳ್ಬೋದಾ? ತುಂಬಾ ದಪ್ಪವಾಗಿರುತ್ತೆ, ತುಂಬಾ ದಪ್ಪವಾಗಿರುತ್ತೆ. ನೋಡ್ಲಿಕ್ಕೆ ನೋಡ್ತಾ ಇರ್ತೀನಿ ನೀವು ಅಂಗಡಿ ಕಡೆ. ಅದು ಸ್ವಲ್ಪ ತುಂಬಾ ದೂರದ ತಳಿ, ಬೇರೆ ಒಂದು ರಾಜ್ಯದ ತಳಿ. ಕರೆಕ್ಟ್ ಇದೆ ಉತ್ತರ, ಸರಿ ಹೇಳಿದಿರಿ. ನಾಗಪುರ ತಳಿಯ ಒಂದು ವಿಶೇಷತೆ ಎಲ್ಲ ಇಲ್ಲೂ ಸವಿಬಹುದು, ಇಲ್ಲೂ ಅಂಗಡಿಗಳಲ್ಲೆಲ್ಲ ಬರುತ್ತೆ. ಸ್ವಲ್ಪ ಸಿಪ್ಪೆ ದಪ್ಪ ಇರುತ್ತೆ, ಸ್ವಲ್ಪ ಇದು ಒಳಗಡೆ ಇರುವಂತ ಸಾರನು ದಪ್ಪ ದಪ್ಪವಾಗಿರುತ್ತೆ. ನಾಗಪುರ ಕಿತ್ತಳೆ ಅಂತ ಹೇಳ್ತೀವಿ. ಉತ್ತರ ಸರಿ ಕೊಟ್ಟಿದ್ದೀರಿ. ಮುಂದೆ ಆಕಾಶವಾಣಿಯಿಂದ ಯಾವತ್ತಾರ ಸಂಪರ್ಕ ಮಾಡ್ತಾರೆ ಆಯ್ತಾ? ಕರೆಗಾಗಿ ಧನ್ಯವಾದಗಳು. ಕೇಳುಗರೆ, ಕೃಷಿ ಶ್ರೀ ಪ್ರಸಾರವಾಗ್ತಾ ಇದೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ? ಹಲೋ ಹಲೋ ಹಲೋ, ನಿಮ್ಮ ರೇಡಿಯೋನ ದೂರ ಇಡಿ. ಸುವರ್ಣಮಯ ಇದು ಅರಸಿನ ಬಗ್ಗೆ ಕೇಳಿದಲ್ಲ, ಸುವರ್ಣ ಭರಿತವಾದ ವಸ್ತು ಅಂತ ಹೇಳುವುದು ಕೇಳಿದ. ಯಾರು ಮಾತಾಡೋದು? ಇದು ಪುತ್ತೂರು ತಾಲೂಕು ಈಶ್ವರ ಮಂಗಲದಿಂದ. ಏನ್ ಹೆಸರು? ಬಸವರಾಜ್ ಅಂತ. ಈಶ್ವರ ಮಂಗಲದಿಂದ ಬಸವರಾಜ್ ಅವರು. ಏನೆಲ್ಲ ಕೃಷಿ ಮಾಡ್ತಾ ಇದೀರಿ ಹೇಳಿ. ನಾವು ಸ್ವಲ್ಪ ಸೊಂಟಿ ಅರ್ಚನೆ ಮಾಡಿದ್ವಿ ಸ್ವಾಮಿ, ನಮ್ಗೆ ಸ್ವಲ್ಪ ಜಾಗ ಇರುದು. ತೆಂಗು ಅಡಿಕೆ ಏನು ಇಲ್ವಾ? ತೆಂಗು ಉಂಟು. ಮನೆ ಖರ್ಚಿಗೆ ಸಿಗ್ತದೆ, ಮನೆ ಖರ್ಚು ಸಿಗುತ್ತೆ. ಮತ್ತೆ ನೀವು ಜೀವನ ನಿರ್ವಹಣೆ ಹೇಗೆ? ಜೀವನ ನಿರ್ವಹಣೆ ಅಂತ ಮುಂಚೆ ಕೆಲಸ ಮಾಡ್ಕೊಂಡಿದ್ದೆ ನಾನು, ಇಲ್ಲಿ ಬಂದು ಇದ್ದುಕೊಂಡು ಒಂದು 7 ಚನ್ಸು ಜಾಗ ಮಾಡ್ಕೊಂಡು ಕೂತ್ಕೊಂಡಿದ್ದೇನೆ. ಅದರಲ್ಲಿ ಒಂದು ಕೋಳಿ ಫಾರ್ಮ್ ಮಾಡಿದ್ದೇನೆ, ಮತ್ತೆ ಇನ್ನೊಂದು ಬೇರೆ ಮೀನು ಸಾಕಾಣಿಕೆ ಟ್ಯಾಂಕಿ ಮಾಡಬೇಕಂತ ಅಭಿಪ್ರಾಯ ಇದೆ. ಕೋಳಿ ಫಾರಂ ಅಂದ್ರೆ ಮಾರಾಟಕ್ಕೋಸ್ಕರನಾ ಅಥವಾ ನೀವು ಬೇರೆ ಬೇರೆ ಕಡೆ ಕೊಡ್ತೀರಾ? ಹೀಗೇನೆ ನೀವೇ ಮಾರ್ತೀರಾ ಬೇರೆ ಕಡೆ? ಇಲ್ಲ ಇಲ್ಲ, ನಾವು ಸ್ವಲ್ಪ ಸಾಕಿದ್ದೇವೆ, ಅಲ್ಲ ಬೇರೆ ಕಡೆ ಕೊಡುದು, ಹಾಗೆ ಮಾರಾಟ ಮಾಡುದು ಬರುವಾಗ. ಈಶ್ವರ ಮಂಗಲದಲ್ಲ? ಹೌದು. ಹೇಗಾಗ್ತಾ ಇದೆ ವ್ಯವಹಾರ? ವ್ಯವಹಾರ ಈಗ ಹಾಕಿದ್ದು ಫಸ್ಟ್ ಗೆ ಒಮ್ಮೆ. ನೀವು ಏನ್ ಅರಿಶಿನದ ಬಗ್ಗೆ ಹೇಳಿದ್ರ? ನೀವು ಅರಿಶಿನ ಸುವರ್ಣ ಇದು ಹಾಗೆ ಕಾಣ್ತೇವೆ ಅದನ್ನ ಹಾಕಿದ್ರೆ ಅಂತ. ಅಂದ್ರೆ ಅದಕ್ಕೆ ಔಷಧೀಯ ಹೆಸರು, ಔಷಧೀಯ ಹೆಸರು ಬೇರೆ ಇದೆ, ಕರ್ಕುಮಿನ್ ಅಂತ ಹೇಳ್ತೀವಿ ನಾವು ಅದನ್ನ. ನೀವು ಮಲ್ಲಿಯಾದಲ್ಲಿ ಹೇಳ್ತಾ ಇದ್ದೀವಿ, ಅದು ಅದೇ ಆ ರೀತಿಯ ಒಂದು ಉತ್ತರ ಇದೆ. ಅದು ರಾಸಾಯನಿಕ ಹೆಸರು ಆ ರೀತಿ ಇದೆ ನಮ್ಮ ಒಂದು ಕೃಷಿ ಇಲಾಖೆಯಲ್ಲಿ. ಸರಿ ಇದೆ ಉತ್ತರ, ಸರಿ ಇದೆ ಆಯ್ತಾ? ಕರೆಗಾಗಿ ಧನ್ಯವಾದಗಳು. ರೇಡಿಯೋ ಕೇಳ್ತಾ ಇರಿ, ಕರೆಯಲ್ಲಿ ಭಾಗವಹಿಸ್ತಾ ಇರಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಭಾಗವಹಿಸೋಕೆ ಧನ್ಯವಾದಗಳು. ಕೇಳುಗರೆ, ಕೃಷಿ ಸಿರಿ ಇದಕ್ಕಾಗಿ ದೂರವಾಣಿ ಸಂಖ್ಯೆ 08272200006. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ? ನಿಮ್ಮ ರೇಡಿಯೋವನ್ನು ದೂರ ಇಡಿ, ಮಾತಾಡಿ ಮಾತಾಡಿ. ಯಾರು? ಹಲೋ, ರೇಡಿಯೋದಿಂದ ದೂರ ಬನ್ನಿ. ರೇಡಿಯೋ ಶಬ್ದ ಕಮ್ಮಿ ಮಾಡಿ ಅಥವಾ ರೇಡಿಯೋದಿಂದ ದೂರ ಬನ್ನಿ. ದೂರ ಬನ್ನಿ ಸರ್, ಹೇಳಿ. ಎಲ್ಲಿಂದ ಮಾತಾಡೋದು ಹೇಳಿ? ನಾವು ಇದು ಭಾಗಮಂಡಲದಿಂದ, ಸಣ್ಣಪ್ಪಿಕೊಟ್ಟು ಗ್ರಾಮದಿಂದ, ಕುಯ್ಯಮುಡಿ ರಾಜಮೋಹನ್ ಅಂತ ಮಾತಾಡೋದು. ಕುಯ್ಯಮುಡಿ? ಕುಯ್ಯಮುಡಿ ರಾಜಮೋಹನ್ ಅಂತ, ಸಣ್ಣಪ್ಪಿಕೊಟ್ಟು ಗ್ರಾಮ. ಸಣ್ಣಪುಲಿಕೋಟು ಗ್ರಾಮ. ನಿಮ್ಮ ಅನಿಸಿಕೆ ಎಂತ ಹೆಸರು ಹೇಳಿದ್ರಿ? ರಾಜಮೋಹನ್ ಅಂತ. ರಾಜಮೋಹನ, ನಿಮ್ಮ ಕೃಷಿ ಅನುಭವ ಹೇಳಿ ರಾಜಮೋಹನ್ ಅವರೇ. ಕೃಷಿ ನಮಗೆ ಅಷ್ಟೇ ಸರ್, ಹಳೆ ತೋಟ ಒಂದು 2 ಎಕರೆ ಇದೆ. ಏನ್ ಹಾಕಿದ್ದೀರಿ? ಇವಾಗ ಒಂದು 2-3 ಎಕರೆಷ್ಟು ಕಾಫಿ ಕೃಷಿ ಮಾಡಿದೀನಿ. 2-3 ಎಕರೆಷ್ಟು ಕಾಫಿ? ರೋಬಸ್ಟ ಕಾಫಿ. ರೋಬಸ್ಟ ಚೆನ್ನಾಗಿದೆಯಾ ಇಳುವರಿ? ಇಳುವರಿ ಪರವಾಗಿಲ್ಲ ಸರ್, ಚೆನ್ನಾಗುಂಟು. ಸುಮಾರಿಗಿದೆ. ನೀರ್ ಹಾಕಿದ ತೋಟ ಎಲ್ಲ ಚೆನ್ನಾಗಿದೆ. ನಮ್ದು ನಾವು ನೀರ್ ಹಾಕಿಲ್ಲ, ಪರವಾಗಿಲ್ಲ, ಸುಮಾರಿಗಿದೆ. ಪಕ್ಕದವ್ರ ಸಹಾಯ ಕೇಳ್ಕೋಬೇಕು ಅದಕ್ಕೆ. ಸ್ವಲ್ಪ ನೀರ ವ್ಯವಸ್ಥೆ ಸ್ವಲ್ಪ ಕಡಿಮೆ, ಸ್ವಲ್ಪ ದೂರ ಇದೆ. ಇವತ್ತು ಹಾಕ್ಬೇಕು ಅಂತ ಇದೆ. ಈಗ ನೀರ್ ಹಾರಿಸಿದ್ರೆ 1 ಎಕರೆಗೆ ಏನ್ ಬರುತ್ತೆ, ಎಷ್ಟು ಬರುತ್ತೆ ಚೀಲ? ಈಗ ನೀರು ಹಾಕಿ ಮರ ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ, ನೀರು ಚೆನ್ನಾಗಿ ಹಾಕಿದ್ರೆ ಎಕರೆಗೆ ಒಂದು 30 ಚೀಲ ಬರ್ತದೆ ಸರ್. 30 ಚೀಲ ಬರುತ್ತೆ? ಬಾಗುಣ 30-35 ಚೀಲ ಬರ್ತದೆ. ಹೌದಲ್ಲ, ಬಹಳ ವಿಶೇಷ ಆಯ್ತಲ್ಲ. ಹೌದೌದು ಸರ್, ಚೆನ್ನಾಗಿ ಗೊಬ್ಬರ ಒಂದ್ 2-3 ಸರ್ತಿ ಕೊಡ್ಬೇಕು ಚೆನ್ನಾಗಿ. ಬೇರೆ ಏನೇನ್ ಕೃಷಿ ಮಾಡ್ತೀರಿ? ಸ್ವಲ್ಪ ಸಗಣಿ ಗೊಬ್ಬರ, ಸ್ವಲ್ಪ ದನಗಳಿವೆ ಸರ್. ದನಗಳಿವೆ ಮತ್ತೆ ಬೇರೆ ಕೃಷಿ ಅಲ್ಲ ಸರ್, ಒಂದ್ 2 ಚಿಕ್ಕ ಚಿಕ್ಕ ಹಂದಿಗಳಿವೆ, ಮತ್ತೆ ಸ್ವಲ್ಪ ಕೋಳಿ ಇದೆ. ಸರಿ, ಒಂದ್ ಪ್ರಶ್ನೆ ಕೇಳ್ತೀನಿ ನಿಮಗೆ, ಹೇಳ್ಬಹುದು ಅಂತ ಪ್ರಯತ್ನ ಮಾಡಿ. ಸರಿ ಆಯ್ತು ಸರ್, ಕೇಳಿ ನೋಡೋ ಆದ್ರೆ ಹೇಳು. ದೇಶದ ಮಣ್ಣುಗಳಲ್ಲಿ ಹೆಚ್ಚಾಗಿ ಯಾವ ಲಘು ಪೋಷಕಾಂಶದ ಕೊರತೆಯು ಕಾಣುತ್ತದೆ ಅಂತ ಅಂದ್ರೆ, ನಮ್ಮ ದೇಶದಲ್ಲಿ ಮಣ್ಣಿನಲ್ಲಿ ತುಂಬಾ ಕೊರತೆ ಇದೆ ಅಂತ ಯಾವ್ದೋ ಒಂದು ಅಂಶ, ಆ ಕೊರತೆ ಏನು ಅಂತ ಹೇಳ್ಬಹುದು ನಿಮಗೆ? ಸರ್ ಹೇಳ್ತಾರೆ ಮೆಗ್ನೀಸಿಯಂ ಕೊರತೆ ಅಂತ ಹೇಳ್ತಾರೆ, ಮತ್ತೆ ಬೋರನ್ ಕೊರತೆ ಅಂತ ಹೇಳ್ತಾರೆ ಸರ್. ಅದರ ಮಾಹಿತಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್ ನಮಗೆ. ಮೆಗ್ನೀಸಿಯಂ ಕೊರತೆ ಅಂತ ಹೇಳಿ ಸುಣ್ಣ ಎಲ್ಲ ಹಾಕ್ತಾರೆ, ಅದೇ ಅಂದ್ರೆ ಸತು ಅಂತ ಹೇಳ್ತೀವಿ, ಸತುವಿನ ಕೊರತೆಯಿಂದ ಆ ರೀತಿ ಆಗ್ತದೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಿ ಸಾಧಾರಣ. ಕರೆಗಾಗಿ ಧನ್ಯವಾದಗಳು. ಮತ್ತೆ ಮತ್ತೆ ಕರೆ ಮಾಡ್ತಾ ಇರಿ, ಕೃಷಿ ರಂಗದಲ್ಲಿ ಭಾಗವಹಿಸಿ. ಸರಿ, ನಾವು ಮಾಮೂಲು ಕೃಷಿ ಕೇಳ್ತಾ ಇರ್ತೀವಿ ಸರ್. ಕೃಷಿ ಅಂದ್ರೆ ತುಂಬಾ ಇದು ನಮಗೆ ಇಷ್ಟ, ಪ್ರಯತ್ನ ಮಾಡ್ತಿದ್ದೀವಿ ಕೆಲಸ ಎಲ್ಲ ಮಾಡಿಕೊಂಡು. ಆಗ್ಲಿ, ಸಂತೋಷ ಆಯ್ತು ಮಾತಾಡಿದ್ದಕ್ಕೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಆಯ್ತು. ಸಣ್ಣ ಪುಲಿಕೋಟಿನಿಂದ ರಾಜಮೋಹನ್ ಅವರು ರೋಬಸ್ಟ ಕಾಫಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು. ಹಾಗಾಗಿ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ, ಹಾ ಮಾತಾಡಿ. ಹಾ ಹೇಳಿ ಹೇಳಿ, ಎಲ್ಲಿಂದ? ನಮಸ್ತೆ ಸರ್. ನಮಸ್ತೆ, ಸುಷ್ಮಾ ಅಂತ ಹೇಳಿ. ಎಲ್ಲಿಂದ? ಹೇರೂರು, ಕುಶಾಲನಗರ ತಾಲೂಕು. ಹೇರೂರು, ಕುಶಾಲನಗರ ತಾಲೂಕು. ಇದು ಏನೇನೆಲ್ಲ ಇದೆ ನಿಮ್ಮ ಕೃಷಿಯಲ್ಲಿ, ಏನೇನೆಲ್ಲ ಇದೆ ಹೇಳ್ಬಹುದಾ? ಕಾಫಿ ಇದೆ. ಕಾಫಿ ಎಷ್ಟು ಎಕರೆ ಇದೆ? ಕಾಫಿ ಒಂದು 7-8 ಎಕರೆ ಇದೆ ಸರ್. 7-8 ಎಕರೆ ಇದೆ. ಮತ್ತೇನಿದೆ? ಗದ್ದೆ 1 ಎಕರೆ ಇದೆ. ಗದ್ದೆ, ಹಾ ಸರಿ. ಆಮೇಲೆ ಪೆಪ್ಪರ್ ಇದೆ, ಅಡಿಕೆ ಇದೆ, ತೆಂಗು ಇದೆ, ಇದು ಹಣ್ಣುಗಳು ಎಲ್ಲ ತರ ಇದೆ. ಏನೇನ್ ಹಣ್ಣಿದೆ? ಸ್ಟಾರ್ ಫ್ರೂಟ್, ಆಮೇಲೆ ಲಿಚ್ಚಿ, ಆರೆಂಜ್, ಬಟರ್ ಫ್ರೂಟ್, ಸಪೋಟ, ಬೇರೆ ಬೇರೆ ಚಕೋತ, ಮೂಸುಂಬಿ ಎಲ್ಲ ಇದೆ ಸರ್. ಅಂದ್ರೆ ಮಾರಾಟಕ್ಕೂ ಮಾಡ್ತೀರಾ ಅಥವಾ ಹೀಗೆ? ಮಾರಾಟಕ್ಕೆಲ್ಲ ಇಲ್ಲ, ನಮಗೆ ಮನೆಗೆ ಮಾತ್ರ. ಮನೆಗೆ ಮಾತ್ರ? ಎಲ್ಲಾ ಹಣ್ಣುಗಳು ಮನೆಗೆ ಮಾತ್ರ ನಿಮಗೆ? ಹೌದು ಸರ್. ಕಾಫಿ ಎಲ್ಲ ಮಾರ್ತೀರಿ ಅಲ್ವಾ? ಹೌದು. ಯಾವ ತಳಿ ಇದೆ, ಯಾವ್ದು? ರೋಬಸ್ಟನ, ಅರೇಬಿಕನ, ಯಾವ್ದು? ರೋಬಸ್ಟನು ಇದೆ, ಅರೇಬಿಕನು ಇದೆ, ಎರಡು ಇದೆ. ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ ಸರ್. ಈಗ 4-5 ವರ್ಷದಿಂದ ಸ್ಪ್ರಿಂಕ್ಲರ್ ಮಾಡ್ತಾ ಇದೀವಿ. ಸ್ಪ್ರಿಂಕ್ಲರ್ ಮಾಡ್ತಾ ಇದೀರಿ? ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಕೇಳ್ತಾ ಇರ್ತೀವಿ ಸರ್. ನಿಮ್ದೇ ಇದು ಈಗ ಸ್ಪ್ರಿಂಕ್ಲರ್ ಹೇಳಿದ್ರಿ, ಕೆರೆ ಗೆರೆ ಇತ್ಯಾದಿ ಇಟ್ಕೊಂಡಿದ್ದೀರಾ? ಕೆರೆ ಇದೆ, ಬೋರ್ವೆಲ್ ಇದೆ. ಸಾಕಾಗುತ್ತಾ ನೀರೆಲ್ಲ ಚೆನ್ನಾಗಿ ಹಾರಿಸಿದ್ರೆ ಒಳ್ಳೆ ಕಾಫಿ ಬರುತ್ತೆ? ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೂ ತೊಂದರೆ ಇದೆ ಸರ್ ನಮಗೆ. ಹಾರಿಂಗಿ ಬ್ಯಾಕ್ ವಾಟರ್ಸ್ ತೋಟ ಸುತ್ತಲ್ಲಿ, ಮತ್ತೆ ಕೋಳಿ ಹಂದಿ ಹೀಗೆಲ್ಲ ಸಾಕೊಂಡಿದ್ದೀವಿ ಸರ್ ಮನೆ ಕಟ್ಟಿ. ನಿಮ್ದೊಂದು ದೂರವಾಣಿ ಸಂಖ್ಯೆ ಹೇಳ್ಬಹುದು? 9-88-00-17-005. ಆಕಾಶವಾಣಿ ಮಾತಾಡಿದ್ರೆ ಈ ಹಿಂದೆ ನೀವು? ಇಲ್ಲ ಸರ್, ಇದೇ ಫಸ್ಟ್. ಇದೇ ಫಸ್ಟ್. ಈಗ ಒಂದು ಕೃಷಿಯ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ಈ ಬಾರಿ ಪದ್ಮ ಪ್ರಶಸ್ತಿಗೆ ಆಯ್ಕೆಯಾದ ರಾಜ್ಯದ ಇಬ್ರು ಕೃಷಿಕರನ್ನ ಹೆಸರು ಗೊತ್ತಿದ್ಯಾ? ಪೇಪರ್ ಎಲ್ಲ ಬಂದಿತ್ತು. ಹೇಳಿಲ್ಲ ಸರ್. ಹೇಳಿಲ್ವಾ? ಉತ್ತರ ಹೇಳ್ಬಿಡ್ತೀನಿ ನಾನೇ. ಅಬ್ದುಲ್ ಖಾದರ್ ನಡಗಟ್ಟಿನ್ ಅಂತ ಒಬ್ರು, ಆಮೇಲಿಂದ ಮಹಾಲಿಂಗ ನಾಯಕ್ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರು ಕೃಷಿ ಬಗ್ಗೆ ಬಹಳ ವಿಶೇಷವಾಗಿ ಪರಿಶ್ರಮ ಪಟ್ಟವರು, ಹಾಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ವಿಶೇಷವಾಗಿ ಆಯ್ಕೆ ಮಾಡಿದ್ದಾರೆ ಪದ್ಮ ಪ್ರಶಸ್ತಿಗೆ. ಮತ್ತೆ ನಮ್ಮಲ್ಲಿ ಇವಾಗ ಒಂದು 2 ವರ್ಷದಿಂದ ನಮ್ಮ ಮನೆಯವ್ರದ್ದು ತಮ್ಮಂದು ತೋಟ ಮಾಡಿದ್ದಾರೆ, ಅದ್ರಲ್ಲಿ ಆಪಲ್ಸ ಬೆಳೆದಿದ್ದೀವಿ ಸರ್. ಎಷ್ಟು ಬೆಳೆದಿದ್ದೀರಿ, ಎಷ್ಟಾಗುತ್ತೆ? ಒಂದು 2 ಗಿಡ ಇದೆ, ಅದ್ರಲ್ಲಿ 2 ವರ್ಷಕ್ಕೇನೆ ಫಸಲ್ ಬಿಟ್ಟಿದೆ ಸರ್. ಎಷ್ಟಾಗುತ್ತೆ? ಒಂದು 3-4 ಕಾಯಿ ಬಿಟ್ಟಿದೆ ಸರ್. ಚೆನ್ನಾಗಿದ್ಯಾ, ರುಚಿಯಾಗಿದ್ಯಾ? ರುಚಿಯಾಗಿ ಸ್ವೀಟ್ ಆಗಿ ಚೆನ್ನಾಗಿತ್ತು. ಅಂದ್ರೆ ಮತ್ತೆ ತುಂಬಾ ಬಿಡುತ್ತೆ ಅಂತ ಕಾಣುತ್ತಲ್ಲ, ಮುಂದಕ್ಕೆಲ್ಲ ಚೆನ್ನಾಗಾಗ್ಬೋದು. ಅದಕ್ಕೆ ಏನಂತ ಚೆನ್ನಾಗಾಗ್ಬೋದು ಅಂದ್ರೆ ಅಲ್ಲಿ ಅಂತ ಅಂದ್ರೆ ಮೈಕ್ರೋ ಇದ್ ಮಾಡಿದೀವಿ, ಫುಲ್ ನೀರು ಇರುತ್ತಲ್ಲ ಸರ್, ಅದರಿಂದ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಸರಿ, ಅದಕ್ಕೇನು ಏನೆಲ್ಲ ನೀವು ಅದಕ್ಕೆ ವಿಶೇಷವಾಗಿ ಗೊಬ್ಬರ ಗಿಬ್ಬರ ಇತ್ಯಾದಿ ಹಾಕ್ತಿದ್ದೀರಾ ಏನಾದ್ರು? ವಿಶೇಷವಾಗಿ ಒಂದ್ಸರಿ ಸಗಣಿ ಗೊಬ್ಬರ ಕೊಟ್ಟಿದೀವಿ, ಅದು ಇವಾಗ 2 ವರ್ಷ ಆಗಿದೆ ಅಷ್ಟೇ ಸರ್. ಗಿಡ ಮಾಡಿ ಅಡಿಕೆ ಮತ್ತೆ ಕಾಫಿ ರೋಬಸ್ಟ ವರ್ಷಕ್ಕೆನೆ ಒಳ್ಳೆ ಫಸಲೆಲ್ಲ ಬಂದಿದೆ. ಓಹೋ, ಮೈಕ್ರೋ ಮಾಡಿದೀವಿ ಅಂದ್ರೆ ಯಾವಾಗ್ಲೂ ನೀರು ಹೊಡ್ಕೊಂಡೇ ಇರ್ತೀವಿ. ಮತ್ತೆ ಮಂತ್ಲಿ ಗೊಬ್ಬರ ಸ್ವಲ್ಪ ಕೊಡ್ತೀವಿ. ಪರವಾಗಿಲ್ಲ, ನೋಡೋಣ ಮುಂದಕ್ಕೆ ಕೃಷಿ ವಿಚಾರದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಬಹುದು ಆಕಾಶವಾಣಿಯಿಂದ. ಸರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಆಯ್ತು ಸರ್, ಥ್ಯಾಂಕ್ ಯು. ಓಕೆ ಕೇಳುಗರೆ, ಕೃಷಿ ಸಿರಿ ಸಮಯ ಆಗ್ತಾ ಬರ್ತಾ ಇದೆ. ಇನ್ನು ಒಬ್ರು ಕರೆಯನ್ನ ಸ್ವೀಕಾರ ಮಾಡಬಹುದು. ಒಬ್ರು ಕರೆಯನ್ನ ಮಾಡಿ ಮಾತಾಡಿ. ಎಲ್ಲಿಂದ? ಹಲೋ, ಮಾತಾಡಿ. ನಮಸ್ತೆ ಸರ್, ನಾನು ಸಚಿಕುಮಾರ್ ಅಂತ ಹೇಳಿ. ಮೂರ್ನಾಡಿಂದ? ಮೂರ್ನಾಡಿಂದ ಸಚಿಕುಮಾರ್. ಸಚಿಕುಮಾರ? ಹೌದು. ಏನ್ ಮಾಡ್ತಾ ಇದ್ದೆ, ಮೊದಲೆಲ್ಲ ಮಾತಾಡ್ತಿದ್ದೆ, ಆಮೇಲೆ ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿ ಮಾಡಿದೆ. ರೇಡಿಯೋದಲ್ಲಿ ಕೇಳ್ತಾ ಇರ್ತೇನೆ. ರೇಡಿಯೋ ಕೇಳ್ತಾ ಇರ್ತೀರಾ? ಹೇಳಿ ನಿಮ್ಮ ಕೃಷಿ ಕೃಷಿ ಅನುಭವ ಹೇಳಿ. ಕೆವಿಕೆ ಫಂಕ್ಷನ್ ಎಲ್ಲ ಮಾಡಿದ್ದೇನೆ. ಏನೆಲ್ಲ ಮಾಡ್ತಾ ಇದ್ದೀರಿ ಕೃಷಿಯಲ್ಲಿ? ಕೃಷಿಯಲ್ಲಿ ಎಲ್ಲ ಇದೆ ಸರ್, ಯಾವ್ದು ಬಿಟ್ಟಿಲ್ಲ. ಎಲ್ಲ ಇದೆ, ಬಾಳೆ ಬಾಳೆ ಬಟ್ಟೆ ಸಪೋಟ, ಆರೆಂಜ್ ಇದೆ, ಮೂಸುಂಬಿ ಇದೆ, ಅಡಿಕೆ, ಯಾವ್ದು ಬಿಟ್ಟಿಲ್ಲ. ಎಲ್ಲ ಮಲ್ಟಿಪಲ್ ಕ್ರಾಪ್ ಇದೆ. ಎಷ್ಟು ಎಕರೆಗಿದೆ? 20 ಎಕರೆ. ಬಾಕಿ ಎಲ್ಲ ಮಲ್ಟಿಪಲ್ ಕ್ರಾಪ್. 5 ಎಕರೆ ಅಡಿಕೆ ಮಾಡಿದ್ದೇನೆ, ಅದು ಬೇರೆ ಇದೆ. ಡಬ್ಬೆಯಲ್ಲಿ ಮಾಡಿದ್ದು. ನಿಮ್ದೊಂದು ನಂಬರ್ ಹೇಳ್ಬಹುದ? ನಮ್ಮ ನಂಬರ್ 9845 9845 9007 9007 2. ನಿಮಗೊಂದು ಸುಲಭದ ಪ್ರಶ್ನೆ ಕೇಳ್ತೀನಿ. ಮಲೆನಾಡು ಭಾಗಗಳಲ್ಲಿ ಇಂದಿಗೂ ಕೆಲವರು ಬೆಳೆಯುತ್ತಿರುವ ಆರ್ಕಿಡ್ ಜಾತಿಗೆ ಸೇರಿರುವ ಸುಗಂಧ ಬೆಳೆ ಯಾವುದು ಅಂತ ಹೇಳಬೇಕು. ಸುಲಭದ ಉತ್ತರ, ನೀವು ಬೆಳೆದಿದ್ದಕ್ಕೂ ಸಾಕು. ತುಂಬಾ ಬೆಲೆ ಉಂಟು, ತುಂಬಾ ಬೆಲೆ ಉಂಟು. ಅದರ ಹೂವಿನ ಪರಾಗಸ್ಪರ್ಶ ಎಲ್ಲ ಮಾಡ್ತಾ ಇರ್ತಾರೆ, ಅದು ವರ್ಷಕ್ಕೊಂದ್ಸರ್ತಿ ತುಂಬಾ ಬೀನ್ಸ್ ಬಿಡುತ್ತೆ. ವೆರಿ ಗುಡ್, ಸ್ವಲ್ಪ ಹೇಳಿದ್ದೆ ಸರಿ ಹೇಳಿದ್ರಿ ಉತ್ತರ. ವೆನಿಲ್ಲ? ಹೌದು, ವೈನ್. ಹೌದು, ಮಾಡಿದ್ದೆ ನಾನು. ವೆನಿಲ್ಲ ಕ್ರಾಸ್ಪಾಲಿನೇಷನ್ ಮಾಡ್ಬೇಕು ಡೈಲಿ ಮಾಡಬೇಕಾಗುತ್ತೆ. ಹೌದು, ಉತ್ತರ ಸರಿ ಇದೆ. ಕರೆಗಾಗಿ ಧನ್ಯವಾದಗಳು. ಬಹುಶಃ ನಾವು ಕಾರ್ಯಕ್ರಮ ಈಗ ಮುಕ್ತಾಯ ಹಂತದಲ್ಲಿ ಬರ್ತಾ ಇದೀವಿ. ಆಯ್ತು, ಮುಂದೆ ಸಂಪರ್ಕ ಮಾಡ್ತಾರೆ ಆಕಾಶವಾಣಿಯಿಂದ. ಕರೆಗಾಗಿ ಧನ್ಯವಾದ. ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇದುವರೆಗೆ ಕರೆ ಮಾಡಿರ್ತಕ್ಕಂಥ ಎಲ್ಲ ಶ್ರೋತೃ ಬಾಂಧವರಿಗೆ, ರೈತ ಬಾಂಧವರಿಗೆ ನಮಸ್ಕಾರ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಡೇರಿ ಹೂವಿನ ಕೃಷಿ ಕುರಿತು ಮಡಿಕೇರಿಯಲ್ಲಿರುವ ವಿಸ್ತರಣಾ ಶಿಕ್ಷಣ ಘಟಕದ ಜಿ ವಿ ವಿದ್ಯಾಶ್ರೀ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872-230018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ ಕೊರೋನಾ ನಿಯಂತ್ರಣಕ್ಕೆ ತಗೊಂಡಿರುವ ಕ್ರಮ ಹಂಗೆ. ಲಸಿಕೆನ ಪ್ರಗತಿಗೆ ಸಂಬಂಧಪಟ್ಟಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಉಸ್ತುವಾರಿ ಮಂತ್ರಿಗೆ ಮಾತಾಡಿ, ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣ ಸಂಬಂಧ ಸುರುಳು ಲಸಿಕೆನ ನೋಡ್ರೆ ಶೇಕಡವಾರಕ್ಕಿಂತ ಜಾಸ್ತಿ ಸಾಧನೆ ಆಗಿಟ್ಟು, ಹಂಗೆ ಎರಡನೇ ಹಂತದ ಲಸಿಕೆನ ಇದೇ ತಿಂಗಳ ತಾರೀಕು 31ರೊಳಗೆ ಶೇಕಡ 100ರಷ್ಟು ಪ್ರಗತಿ ಸಾಧಿಸೋಕ್ಕೂ, ಜಿಲ್ಲೆಯಲ್ಲಿ ಎರಡನೇ ಹಂತದ ಲಸಿಕೆನ ಪ್ರಗತಿಯಲ್ಲಿ ಶೇಕಡ 90ರಷ್ಟು ಸಾಧನೆ ಆಗಿಟ್ಟು, ಇನ್ನೂ ಶೇಕಡ 10ರಷ್ಟು ಪ್ರಗತಿ ಆಕೆ ಬಾಕಿ ಇಟ್ಟು, ಈ ಕೆಲಸನ ಸರಿಯಾಗಿ ಎಲ್ಲ ಹಂತದ ಅಧಿಕಾರಿಗೆ ಮಾಡಿಕೆ ಎಚ್ಚರ ತಗೊಳಕ್ಕು, ಹಂಗೆ ಎರಡನೇ ಲಸಿಕೆನ ತಕೊಂಡು 9 ತಿಂಗಳಾದವು, ಬೂಸ್ಟರ್ ಡೋಸ್ ತಗೊಳಕ್ಕು, ಇದಕ್ಕೂ ಅಧಿಕಾರಿಗೆ ತುಂಬಾ ಎಚ್ಚರ ತಗೊಂಡ ಕೆಲಸ ಮಾಡೋಕ್ಕು. ಸುರುನ ಹಂಗೆ ಎರಡನೇ ಅಲೆನ ಹೊತ್ತಲ್ಲಿ ಇಸ್ಕೂಲ್ ಕಾಲೇಜುಗಳನ್ನ ಮುಚ್ಚಿದ್ದು, ಆದರೆ ಸದ್ಯ ಇದೀಗ ಇಸ್ಕೂಲ್ ಕಾಲೇಜಿಗೆ ಸುರಾವಿಟ್ಟು ಕೊರೋನಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಕ್ಕು, ಮಕ್ಕಳ ವಿದ್ಯೆಗೆ ಯಾವುದೇ ಕಾರಣಕ್ಕೂ ಅಡೆತಡೆಗೆ ಬರದಂಗೆ ನಿಗಾ ತಕೊಂಡು ಸರಿಯಾಗಿ ಕೆಲಸ ಮಾಡೋಕ್ಕುತ್ತಾ ಶಿಕ್ಷಣ ಇಲಾಖೆನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ಮಾತಾಡಿ, ಜಿಲ್ಲೆಯಲ್ಲಿ ಸುರುಣ ಹಂತದ ಲಸಿಕೆನ ಪ್ರಗತಿ ಆಗಿಟ್ಟು, ಎರಡನೇ ಹಂತದ ಲಸಿಕೆನ ಪ್ರಗತಿ ಸಾಧಿಸುವೆ, ಹಂಗೆ ಬೂಸ್ಟರ್ ಲಸಿಕೆನ ಕೊಡಿಕೆ ಸರಿಯಾಗಿ ಕ್ರಮ ತಗೊಂಡು ಪ್ರಗತಿ ಸಾಧಿಸಿಕೆ ಕ್ರಮ ತಗೊಂಡವೆ ಅಂತ ಹೇಳ್ದು. ಸಭೆಗೆ ಸುಮಾರು ಇಲಾಖೆನ ಅಧಿಕಾರಿಗೆ ಹಾಜರಾಗಿ ಸರಿಯಾದ ಮಾಹಿತಿನ ಕೊಟ್ಟು, ಸಭೆಯಲ್ಲಿ ಶಾಸಕರು ಸೇರಿದಂಗೆ ಮುಖ್ಯಪಟ್ಟ ಇಲಾಖೆನ ಅಧಿಕಾರಿಗೆ ಹಾಜರಿದ್ದು. ಜಿಲ್ಲಾಡಳಿತದ ಕಡೆಯಿಂದ ಇಂದು ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ 73ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದು. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರು ಧ್ವಜಾರೋಹಣ ಮಾಡಿದ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗ ಶಾಸಕರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ನಾಡನ ಜೀವ ನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲ ತಲಕಾವೇರಿ ಹಂಗೆ ಭಗಂಡೇಶ್ವರ ದೇವಸ್ಥಾನಕ್ಕೆ ಇಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರು ಭೇಟಿ ಕೊಟ್ಟು ನೋಡಿ ವಿಶೇಷ ಪೂಜನ ಮಾಡಿದ್ದು. ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ ರಾಷ್ಟೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿನ ಉಪಕಾರ್ಯದರ್ಶಿ ಪಿ ಲಕ್ಷ್ಮಿ ಅವರು ಮಾತಾಡಿ, 18 ವರ್ಷ ಮೇಲೆ ಇರುವ ಎಲ್ಲವೂ ಸಹ ಮತದಾರರ ಪಟ್ಟಿಲಿ ಹೆಸರು ಸೇರಿಸೋಕು, ದೇಶದ ಭವಿಷ್ಯನ ಸರಿ ಮಾಡಿಕೆ ಮತದಾನ ಅಂತ ಹೇಳುದು ತುಂಬಾ ಮುಖ್ಯ ಆಗಿಟ್ಟು, 18 ವರ್ಷ ತುಂಬಿದ ಎಲ್ಲವೂ ಕಡ್ಡಾಯಾಗಿ ಮತದಾನ ಮಾಡೋಕ್ಕೂ, ಯಾವುದೇ ತರದ ಆಸೆಗಳನ್ನ ಪಡೆದೆ ಭಾರತೀಯ ಸಂವಿಧಾನ ನಮಗೆ ಕೊಟ್ಟಿರುವ ಮತದಾನದ ಅಧಿಕಾರನ ಸರಿಯಾಗಿ ಬಳಸಿಕೊಳ್ಳೋಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕೊಡಗು ಜಿಲ್ಲಾ ಪ್ರಾಣಿದಯಾ ಸಂಘ ಈ ಎಲ್ಲವರ ಕೂಡುಕೂಟಲಿ. ಸರ್ಕಾರಿ ಜಿಲ್ಲಾ ಗೋಶಾಲೆನ ಭೂಮಿ ಪೂಜೆ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕೆ ನಿಡುಗಣೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಒನ್ ಯೋಜನೆ ಸರ್ಕಾರದ ತುಂಬಾ ಮುಖ್ಯ ನಾಗರಿಕ ಸ್ನೇಹಮಯಿ ಯೋಜನೆಯಾಗಿದ್ದು, ಒಂದೇ ಸೂರಲ್ಲಿ ಎಲ್ಲಾ ಇಲಾಖೆಯ ಸೇವೆಗಳನ್ನ ಗ್ರಾಮೀಣ ನಾಗರಿಕರಿಗೆ ಅವರ ಸ್ವಂತ ಗ್ರಾಮದಲ್ಲಿ ತಲುಪಿಸುವ ಗುರಿ ಹೊಂದಿಟ್ಟು, ಇದಕ್ಕಾಗಿ ಪ್ರತಿ ಗ್ರಾಮ ಪಂಚಾಯಿತಿಲಿ ಕನಿಷ್ಠ ಒಂದು ಗ್ರಾಮ ಒನ್ ಕೇಂದ್ರನ ಶುರು ಮಾಡಿವೆ. ಯೋಜನೆಗೆ ಇಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ವರ್ಚುವಲ್ ಮೂಲಕ ಚಾಲನೆ ಕೊಟ್ಟಳು. ಇಂದು ಜಿಲ್ಲೆನ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿಲಿ ವರ್ಚುವಲ್ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ 2021-22 ಸಾಲಿ ಜಿಲ್ಲೆನ ಪರಿಶಿಷ್ಟ ಜಾತಿ ಹಂಗೆ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಆಟದ ಬಾಣಿಲಿ ಇದೇ ತಿಂಗಳ ತಾರೀಕು 28 ಮತ್ತು 29ಕ್ಕೆ ಕ್ರೀಡಾ ತರಬೇತಿ ಶಿಬಿರ ನಡೆದಂತೆ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಬೋಯಿಕೇರಿ ಮತ್ತು ಕುಂಟಾ ಮೇಸ್ತ್ರಿ ಪೀಡರಲ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಬೋಯಿಕೇರಿ, ಉದಯಗಿರಿ, ಕರಣಂಗೇರಿ, ರಾಜೇಶ್ವರಿ ನಗರ, ಮುಕ್ಕೋಡ್ಲು, ಮಕ್ಕಂದೂರು, ಮೇಘತ್ತಾಳು, ಹಚ್ಚಿನಾಡು, ಹಮ್ಮಿಯಾಲ, ಕುಂಟಾ ಮೇಸ್ತ್ರಿ ಹಂಗೆ ಕೂಟು ಹೊಳೆ ಸೇರಿದಂಗೆ ಸುತ್ತಮುತ್ತು ಕರೆಂಟ್ ಇರುವುದಿಲ್ಲ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ದಿನದ ದಿನಕ್ಕೆ ಕೊರೋನಾ ಅಂಟು ಕೈಲ ಜಾಸ್ತಿ ಆಗ್ತಿರೋ ನ್ಯಾಯವನ್ನದ ಎಲ್ಲ ಸಂಘ ಸಂಸ್ಥೆಗಳ ಚುನಾವಣೆ ಉಪಚುನಾವಣೆನ ಮಾರ್ಚ್ ಆಖೀರ್ನವರೆಗೆ ಮುಂದಿನ ಆದೇಶ ಬಾಕಿ ಮುಟ್ಟ ಮುಂದಕ್ಕೆ ಹಾಕೊಳ್ಳುತ್ತಾ ಸಹಕಾರ ಇಲಾಖೆಯ ಜಂಟಿ ಕಾರ್ಯದರ್ಶಿಗ ತಿಳಿಸಿಡೋ. ಬರುವ ತಿಂಗಳ ಫೆಬ್ರವರಿ ತಾರೀಕು 27ಕ್ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆದಿತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗ ತಿಳಿಸಿಡೋ. ಈ ಸಾಲದ ಎಸ್ಎಸ್ಎಲ್ಸಿ ವರ್ಷದ ಅಂತಿಮ ವೇಳಾಪಟ್ಟಿನ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟ ಮಾಡಿಟ್ಟು, ಈ ಸಾಲದ ಪರೀಕ್ಷೆ ಮಾರ್ಚ್ 28ರಿಂದ ಏಪ್ರಿಲ್ 11ಕ್ಕೆ ಮುಟ ನಡೆದಿತ್ತ ಶಿಕ್ಷಣ ಇಲಾಖೆ ಮಾಹಿತಿ ಕೊಟ್ಟುಟ್ಟು. ಪದವಿ ಪೂರ್ವ ಶಿಕ್ಷಣ ಇಲಾಖೆ 2021-22 ಸಾಲಿನ ಎರಡನೇ ಪಿಯುಸಿ ಪರೀಕ್ಷೆಗೆ ಖಾಸಗಿಯಾಗಿ ಪರೀಕ್ಷೆ ಬರೆಯೋಕೆ ನೋಂದಣಿ ಮಾಡಿಕೊಂಡಿಕೆ ಇದೇ ತಿಂಗಳ ತಾರೀಕು 31ಕ್ಕೆ ಮುಟ ಕಾಲಾವಕಾಶ ಕೊಟ್ಟುಟ್ಟು. ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಆಖೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 939 ಜನರಿಗೆ ಪತ್ತೆಯಾಗಿಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 27.50 ಔಟೂತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಡ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ, ಸ್ಯಾನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ, ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸ್ಯಾನ್ ಸಿಟಿ ಸಂಪರ್ಕಿಸಿ 9243002323. ವಿರಾಜಪೇಟೆಯಲ್ಲಿ ಇದೇ ಫೆಬ್ರವರಿ 2 ಉದ್ಘಾಟನೆಗೊಳ್ಳುತ್ತಿರುವ ಪೂತಾಸ್ ಅಂಡ್ ಅಪ್ಪಾಸ್ ಎಲೆಕ್ಟ್ರಾನಿಕ್ಸ್ ನ ಉದ್ಘಾಟನಾ ಕೊಡುಗೆ. ಶೋರೂಮ್ ಸಂದರ್ಶಿಸಿ ಉಚಿತ ಕೂಪನ್ ಮೂಲಕ ಆಯ್ಕೆಯಾದ 5 ಮಂದಿಗೆ 3,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಉಚಿತವಾಗಿ ಖರೀದಿಸುವ ಸುವರ್ಣಾವಕಾಶ. ಗೋಣಿಕೊಪ್ಪಲು ಕಾವೇರಿ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಮಹಾಸಭೆ 28ರಂದು ಶುಕ್ರವಾರ ಬೆಳಿಗ್ಗೆ 10:30 ಕಾಲೇಜು ಸೆಮಿನಾರ್ ಹಾಲ್ನಲ್ಲಿ ನಡೆಯಲಿದೆ. ಹಳೆ ವಿದ್ಯಾರ್ಥಿಗಳೆಲ್ಲ ಕೋವಿಡ್ ನಿಯಮದಂತೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಕಾವೇರಿ ಕಾಲೇಜಿನ ಪ್ರಾಂಶುಪಾಲರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೂ ಆದ ಪ್ರೊಫೆಸರ್ ಎಂಬಿ ಕಾವೇರಪ್ಪ ಅವರು ಕೋರಿದ್ದಾರೆ. ಕೇಳುಗರೆ, ಈಗ ನಿತನ ವಾರ್ತೆ. ನಾಪೋಕ್ಲು ಬೇತು ನಿವಾಸಿ ಚೌಕಿರ ಪೌತಿ ಮಣ್ಣ ಪಾಯಿಂಡ್ ಪೊಣ್ಣು ಕಾಮವ ಇಂದು ಮರಣಪಟ್ಟಿತ್ತು. 94 ಬಯತಿರ ಚೌಕಿರ ಕಾಮವ್ವ ನೆಲಜಿ ಅಂಗಡ ತಾಮನೆ ನೆಲಜಿ ಮುಂಡಂಡ ಅಂಗಡ ಅಕೇರಿ ಕಾರ್ಯ ನಾಳೆ ಪೊಲಕ 11:00 ನಡಪಂದ ಒಕ್ಕ ಕಾರ್ಯ ಅರಿಚಿಟ್ಟಿತ್ತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಇಂದು ಜಿಲ್ಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಪಡಿಸೋಕ್ ಯುವ ಮತದಾರರುಗಳು ಮಾತ್ರ ಸಾಧ್ಯ. ಜಿಲ್ಲಾ ನ್ಯಾಯಾಧೀಶಗಳನ್ನ ಜಿನ್ನರಾಳ್ಕರ್ ಭೀಮರಾವ್ ಲಗಮಪ್ಪ. ಸುದ್ದಿ ವಿವರ. ರಾಜ್ಯದಲ್ಲಿ ಶಿಕ್ಷಕಂಗಡ ಸಮಸ್ಯೆನ ಪರಿಹಾರ ಮಾಡೋಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಭಾರತ ಸಂವಿಧಾನದ ಅನುಚ್ಛೇದ 371(j) ಅನುಸಾರ 5,000 ಶಿಕ್ಷಕಂಗ ಕೊಡುದನಕ್ಕೆ ಒಟ್ಟು 15,000 ಶಿಕ್ಷಕಂಗಡ ನೇಮಕ ಮಾಡಿಕೊಂಡಿದ್ದು ರಾಜ್ಯದ ಶಿಕ್ಷಣ ಸಚಿವಗಳನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ ಎಣಿತೆ. ಮಡಿಕೇರಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ರಾಷ್ಟ್ರ ಓಜ ಪಾರಿಚುಡುವಂಚಿ ಹೆಂಗ ತಕ್ಕ ಬರೆದಿತ್ತು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಕೊಂಡಬಪ್ಪ ಉದ್ದೇಶಿತ ಕೆಲವು ಸರ್ಕಾರ ಜಾರಿಗೆ ಕೊಂಡ ಬಂದಿತ್ತುಳ್ಳ ರಾಷ್ಟ್ರೀಯ ಶಿಕ್ಷಣ ನೀತಿ ಬಪ್ಪ ಶೈಕ್ಷಣಿಕ ಕಾಲ ತಂಜ ಅನುಷ್ಠಾನಕ್ಕೆ ಬಪ್ಪ ಅಂದು ಎಣ್ಣಿಚಿ. ಎಸ್ಎಲ್ಸಿ ಪಿಂಜ ಪಿಯುಸಿ ಪರೀಕ್ಷೆ ನಡಪ ದಿನತನ ಇಕ್ಕಾಕಲೇ ಸರ್ಕಾರ ಪ್ರಕಟಣೆ ಮಾಡಿತು. ಕೋವಿಡ್ ನಿಯಮ ಪೋಲೆ ಪರೀಕ್ಷೆ ನಡಪ ಅಂದು ಎಣ್ಣಿಚಿ. ಪ್ರಜಾಪ್ರಭುತ್ವ ವ್ಯವಸ್ಥೆನ ಇನ್ನೆಚ್ಚಕ್ಕೂ ಬಲಪಡಿಸೋಕೆ ಯುವ ಜನಾಂಗದ ತೊಂಡು ಮಾತ್ರ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ಯುವ ಮತದಾರರಂಗ ಕೈಕೊಟ್ಟೊಂಡು ಪ್ರಧಾನ ಜಿಲ್ಲಾ ಪಿಂಜ ಸತ್ರ ನ್ಯಾಯಾಧೀಶಗಳನ್ನು ಜಿನ್ನರಾಳ್ಕರ್ ಭೀಮರಾವ್ ಲಗಮಪ್ಪ ಅಭಿಪ್ರಾಯಪಟ್ಟಿದ್ದು. ಕೇಂದ್ರ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನೆಲೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಮತದಾರರಂಗಳ ದಿನದ ಕಾರ್ಯಕ್ರಮಕ್ಕೆ ಮುಳಿಯಿಡುವಂಚಿ ಹೆಂಗೆ ತಕ್ಕ ಬರೆದಿತ್ತು. ಕೇಂದ್ರ ಚುನಾವಣಾ ಆಯೋಗ ಜಾರಿಗೆ ಬಂದ ದಿನತನ ರಾಷ್ಟೀಯ ಮತದಾರರಂಗಡ ದಿನ ಅಣ್ಣೆಂಡು ಘೋಷಣೆ ಮಾಡಿಂಡು ಆಚರಣೆ ಮಾಡಿಂಡು ಮುಕ್ತ ಪಿಂಗ ನ್ಯಾಯಸಮ್ಮತ ಚುನಾವಣೆಗೆ ಎಲ್ಲರೂ ಕೈಕೊಟ್ಟು ಎಣಿಚಿ. ಮತದಾರರಂಗಡ ದಿನತನ ಮಾರಿಪತ್ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಪ್ರತಿಜ್ಞಾವಿಧಿ ಬೋಧನೆ ಮಾಡಿಸಿ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯ ಕೋಡಿಯಾಡಿ ತಿಂಜಿತು. ಮಂಗಳೂರು ವಿಶ್ವವಿದ್ಯಾನಿಲಯ ಸೂಚನೆ ಪೋಲೆ ಮಡಿಕೇರಿ ಎಫ್ಎಂಸಿ ಕಾಲೇಜಲ್ಲಿ ಕೊಡವ ಪಾಜರ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಈ ಆಂಡಿಂಜೆ ಶುರುವಪ್ಪ. ಈ ಕೋರ್ಸ್ಗೆ ಏದೆಂಗೆ ಡಿಗ್ರಿ ಪಾಸ್ ಆಯ್ತುಳ್ಳ ಏದೇ ವಯಸ್ಸುಕಾರ ದಾರು ಬೋಡಿಕೆಯೋ ಪುದ್ಯದಾಯಿತು ಕೂಡಲು ಕೂಡುವಕ್ಕೆ ಇರಾದೆ ಉಳ್ಳವು ಅರ್ಜಿ ಒಪ್ಪಿಚಿಡುವಕ್ಕೆ ಕಡೆ ತಾರೀಕಿನ ಇಕ್ಕ ಇದೇ ತಿಂಗಳ 31ನೇ ತಾರೀಕೆ ತನೇ ಮಿಂಜಕ್ಕೆ ತೆರಕಿತ್ತು. ದಂಡಕಾಲತ್ರ ಈ ಎಂಎ ಕೋರ್ಸ್ಲ್ಲಿ 4 ಸೆಮಿಸ್ಟರ್ ಉಂಡು. ಕೊಡುವ ಭಾಷೆ, ಕೊಡುವ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವಿಷಯದ ನಲ್ಲೊಣೆ ಪಡಿಸಿದ ಪಾಸಾನಿಂಗಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಎಂಎ ಡಿಗ್ರಿ ಸರ್ಟಿಫಿಕೇಟ್ ಕೊಡಪ್ಪ. ಈ ಡಿಗ್ರಿ ಪಾಸನವು ಕಾಲೇಜು ಉಪಾಧ್ಯಾಯ, ತರ್ಜುಮೆಕಾರ, ಕೊಡವ ಪತ್ರಿಕೋದ್ಯಮ, ಆಕಾಶವಾಣಿ, ಕೊಡವ ಸಾಹಿತ್ಯ ಅಕಾಡೆಮಿ, ಕೊಡವ ಅಧ್ಯಯನ ಕೇಂದ್ರ ಇನ್ನತ್ತು ಕೋವಲು ಎಲಂಗೋಕ್ಕೆ ಅವಕಾಶ ಉಂಡು. ಇದೇ ಫೆಬ್ರವರಿ ಆದ್ಯವಾರತ್ ಕ್ಲಾಸ್ ಶುರುವಾಪದುಂಡು. ವಿವರ ವಿವರ ಬೋಂಡಿಯನವು ಮಡಿಕೇರಿ ಎಫ್ಎಂಸಿ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಮೇಚಿರ ರವಿಶಂಕರ್ ನಾಣಯ್ಯ ಪಿಂಜ, ಚಿಕ್ಕಾಳುವಾರ ಪಿಜಿ ಕೇಂದ್ರದ ಅಲ್ಲೇತ್ರ ಕೋಆರ್ಡಿನೇಟರ್ ಡಾಕ್ಟರ್ ಕೆ ಧರ್ಮಪ್ಪ ಎಂಗಳುಂಡು ಕೇಟಿತ್ ಅರ್ಜವಲು.